ರೈತ ಮಿತ್ರರೇ, ಇವತ್ತಿನ ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣಂತ ಮೂಷನಗೋಳದ ಸಣ್ಣ ನಿಂಗಪ್ಪ, ಸತ್ಯಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ಆರಂಭದಲ್ಲಿ ಕೇಳಿ ಕಿತ್ತೂರು ಚೆನ್ನಮ್ಮನ ಕತೆ. Thank you.

ಅಪ್ಪವ ಮಾರಿ ಬರ್ತೀನಿ ನಿನಗೆ ಒಪ್ಪ ಉಡದಾರ ತರ್ತೀನಿ, ನಿನಗೆ ಒಪ್ಪ ಉಡದಾರ ತರ್ತೀನಿ. ಅಳಬೇಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳಬೇಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳಬೇಡ ನನ್ನ ಕಂದ ನಾನು ಹಾಲು ಮಾರಿ ಬರ್ತೀನಿ, ಅಳಬೇಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ ನಿನಗೆ ಅದ್ರಿ ನಾ ಹಿಂಗೆ ತರ್ತೀನಿ, ಅಳಬೇಡ ನನ್ನ ಕಂದ ನಾನು ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆ ಗೆಜ್ಜೆ ಉಡದಾರ ತರ್ತೀನಿ, ಅಳಬೇಡ ನನ್ನ ಕಂದ ನಾನು ಬೆಣ್ಣೆಯ ಮಾರಿ ಬರ್ತೀನಿ, ಬೆಣ್ಣೆಯ ಮಾರಿ ಬರ್ತೀನಿ ನಿನಗೆ ನುಣ್ಣ ನಂಗೆ ತರ್ತೀನಿ, ಅಳಬೇಡ ನನ್ನ ಕಂದ ನಾನು ತುಪ್ಪವ ಮಾರಿ ಬರ್ತೀನಿ, ಅಳಬೇಡ ನನ್ನ ಕಂದ ನಾನು ತುಪ್ಪವ ಮಾರಿ ಬರ್ತೀನಿ. ಬಣ್ಣಾದ ಬಳೆ ಬಂದು ನನ್ನಣ್ಣೂರೇಲಿಲ್ಲ, ಈ ನಾಡಲಿಂತ ಬಳೆಯಿಲ್ಲ ಬಳೆಗಾರ, ಹೋಗಯ್ಯ ನನ್ನ ತವರಿಗೆ ತವರಿಗೆ. ಇನ್ನೆಲ್ಲೇ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ, ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೇನು ತೋರಿಸು ಬಾರೆ ಎಲೆ ತೆಂಗೆ, ತೋರಿಸು ಬಾರೆ ಎಲೆ ತೆಂಗೆ. ಎಡಕ್ಕೆ ಸೀಗೆಯ ಕಟ್ಟು ನಾಗ ಸಂಪಿಗೆ ನಡುವೆ, ನಾಗ ಸಂಪಿಗೆ ನಡುವೆ, ನಾಗ ಸಂಪಿಗೆ ನಡುವೆಯೇ ನಡೆದಾರೆ, ಅದೇ ಕಾಣೋ ನನ್ನ ತವರೂರು. ಇನ್ನೆಲ್ಲೇ ನೋಡಲಿಂತ ಬಳೆಯ ಬಳೆಗರ ಸೆಟ್ಟಿ, ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಎಂಚಿನ ಮನೆ ಕಾಣೋ, ಎಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ನಿಂತಾಡೋ ಬೆರಡೋ ಗಿಳಿ ಕಾಣೋ, ನಿಂತಾಡೋ ಬೆರಡೋ ಗಿಳಿ ಕಾಣೋ, ನಿಂತಾಡೋ ಬೆರಡೋ ಗಿಳಿ ಕಾಣೋ ಬಳೆಗಾರ, ಅದೇ ಕಾಣೋ ನನ್ನ ತವರೂರು. ಬಳೆಗಾರ ಹೋಗಯ್ಯ ನನ್ನ ತವರಿಗೆ, ಇನ್ನೆಲ್ಲೇ ನೋಡಲಿಂತ ಬಳೆಯ ಬಳೆಗಾರ ಶೆಟ್ಟಿ, ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಅಣ್ಣನ ಮನೆ ಮುಂದೆ ಬಳೆಯ ಬಳೆಗರ ಶೆಟ್ಟಿ, ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಬಾನಂದೂರು ಕೆಂಪಯ್ಯ ಅವರು ಹಾಡಿರುವ ಜನಪದ ಗೀತೆಗಳನ್ನು ಕೇಳುತ್ತಿರುವಿರಿ. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಗಾನ ಯಾನ, ಗೀತೆಯ ಹುಡುಕಾಟ, ಮೋಜಿನ ಆಟ, ಎಲ್ಲರ ಮನೆ ಮನ ತಣಿಸುವ ಮಂದಾರದ ಆಟ ಗೀತ ಮಂದಾರ, ಪ್ರತಿ ತಿಂಗಳ 4ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, STD ಕ್ರಮಾಂಕ 08394. ಕೇಳಿ ನೇರ ಫೋನ್ ಇನ್ ಗೀತಮಂದಾರ, ಗೀತಮಂದಾರ. ನಾನು ಬರ್ತೀನಿ ಜಾತ್ರೆಗೆ, ಜಾತಲಿಂಗನು ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ಜಾತಲಿಂಗನು ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆ. ನಾನು ಬರ್ತೀನಿ ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ಜಾತಲಿಂಗನ ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ಓ ಜಾತ್ರೆಗೆ. ಕಂಡು ಗಾಳಿ ಕರ್ಕೊಂಡು ಹುಲ್ಲು ಒತ್ಕೊಂಡು ಓರಿ ಯಾವಡ್ಕೊಂಡು ಹುಲ್ಲು ಒತ್ಕೊಂಡು ಗಾಡಿ ಹೊಡ್ಕೊಂಡು ಹುಲ್ಲನ್ನು ಹೊತ್ಕೊಂಡು ಓರಿ ಯಾವಡ್ಕೊಂಡು ನಾನು ಬರ್ತೀನಿ ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ಜಾತ್ರೆಗೆ ನಾನು ಬರ್ತೀನಿ, ಜಾತ್ರೆಗೆ ಜಾತಲಿಂಗನ ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ಓ ಜಾತ್ರೆಗೆ. ಅಕ್ಕಿ ಏರ್ಕೊಂಡು ಚಿಕ್ಕಿಯ ಕರ್ಕೊಂಡು ರಾಗಿ ಏರ್ಕೊಂಡು ನಾಗಿಯ ಕರ್ಕೊಂಡು ರೊಟ್ಟಿ ಸುತ್ಕೊಂಡು ಪುಟ್ಟಿಯ ಕರ್ಕೊಂಡು ನಾನು ಬರ್ತೀನಿ ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ, ಕರ್ಕೊಂಡು ಜಾತ್ರೆಗೆ, ನಾನು ಬರ್ತೀನಿ ಜಾತ್ರೆಗೆ.